ಬಸವರಾಜ ಹೊರಟ್ಟಿ ಆಗ್ರಹ. ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದಿಂದ ಇದೇ 11ರಂದು ದಕ್ಷಿಣ ರಾಜ್ಯಗಳ ಸಮ್ಮೇಳನ ಮತ್ತು ನಾಡಿನಾದ್ಯಂತ ದೀಪಾವಳಿ ಸಂಭ್ರಮ, ಗಣ್ಯರ ಶುಭ ಹಾರೈಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಪ್ರತಿದಿನ ನಸುಕಿನ 6:40 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಾವಯವ ಮಾತುಕತೆ. ಸಾವಯವದ ಎಲ್ಲ ಮಗ್ಗುಲುಗಳನ್ನು ಪರಿಚಯಿಸುವ ನೂತನ ಬಾನುಲಿ ಸರಣಿ ಸಾವಯವ ಮಾತುಕತೆ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು ಆರಂಭದಲ್ಲಿ ಕೇಳಿ ಎನಿತು ಪುಣ್ಯವ ಮಾಡಿ. ಸಾಲಿ ರಾಮಚಂದ್ರ ರಾಯರ ಒಂದು ರಚನೆ ವೃಂದಗಾನದಲ್ಲಿದೆ. ಪುಣ್ಯವನು ಮಾಡಿದೆನು ನಾನು, ಜನಿಸಿದೆನು ನಾನು. ಕೆಲಸವನು ಮಾಡಿದೆನು ನಾನು, ಜನಿಸಿದೆನು ನಾನಿಲ್ಲಿ ಭರತ ಭೂಮಿಯೊಳು, ಜನಿಸಿದೆನು ನಾನಿಲ್ಲಿ ಭರತ ಭೂಮಿಯೊಳು. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯ ದಿನದಂದು ಗೋಶಾಲೆಯಲ್ಲಿ ಗೋಪೂಜೆ ಏರ್ಪಡಿಸಲಾಗುತ್ತಿದೆ. ಸಾರ್ವಜನಿಕರು ಭಾಗವಹಿಸಲು ಸಂಪರ್ಕಿಸಿ. ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮ, ಬೆಟ್ಟೇನಹಳ್ಳಿ, ದೇವನಹಳ್ಳಿ ತಾಲೂಕು. ಮೊಬೈಲ್ 7019254844. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಪ್ರಕಟಣೆ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳ ಕಚೇರಿ, ದಾವಣಗೆರೆ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು, ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು, ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೀಡಿ, ಸಿಗರೇಟ್ ಔರ್ ತಂಬಾಕು ಸೆ ಲಡಾಯಿ ಆಸಾನ್ ನಹಿ ಹೈ ಭಾಯಿ, ಇನ್ಸೆ ಹೋತಿ ಕೈ ಜಾನ್ಲೇವಾ ಬಿಮಾರಿಯಾ ಔರ್ ಬಢ್ ಜಾತಾ ಕೊರೋನಾ ಕಾ ಡರ್, ರಹತಿ ಪರಿವಾರ ಕಿ ಫಿಕರ್. ಪರ್ ಅಬ್ ಮೈನೆ ಭಿ ಠಾನಿ ಹೈ, ಇನ್ ಪರ್ ಜೀತ್ ಮುಝೇ ಪಾನಿ ಹೈ. ಅಗರ್ ಆಪ್ನೆ ಭಿ ಇನ್ಕಿ ತರಹ ತಂಬಾಕು ಛೋಡ್ನೆ ಕಾ ಪಕ್ಕಾ ಇರಾದಾ ಕರ್ ಲಿಯಾ ಹೈ ತೋ ಹಮ್ ಹರ್ ಕದಮ್ ಪರ್ ಆಪ್ಕೆ ಸಾಥ್ ಹೈ. ಬೀಡಿ, ಸಿಗರೇಟ್ ಔರ್ ತಂಬಾಕು ಆಜ್ ಹಿ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1800-11-2356 ಪರ್ ಕಾಲ್ ಕರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ಏಳು ಎದ್ದೇಳು ಎಚ್ಚರಾಗು ವೃಂದಗಾನದಲ್ಲಿ. ಬಯಸುವವು ಭಾರತ ಪುರುಷ ಏಳು, ಎದ್ದೇಳು ಎದ್ದೇಳು ಎದ್ದೇಳು. ಸತ್ಯ ಅಮ್ಮಯ ಅಚಲ ಧರ್ಮವೆಂದು, ಜೀವದಯೇ ಸಕಲ ಭಾಗ್ಯವೆಂದು, ಸಮತೆಯಮ್ಮಯ ಹಿರಿಯ ಧ್ಯೇಯವೆಂದು ಸಾರಲೇಳು ಏಳು ಎದ್ದೇಳು ಭಾರತ ಪುರುಷ. ಪ್ರಭುತ್ವನೆಯಮ್ಮಯ ಉಸಿರದು, ಅದಕ್ಕಾಗಿ ತತ್ತಿಂದು ಕಂಕಣವನು, ಮಾಡು ಪ್ರತಿಜ್ಞೆಯ ಮಾಡು, ದೇಶ ರಕ್ಷಣೆಗೆ ದೀವ ಮುಡುತ್ತದು, ಎದ್ದೇಳು ಭಾರತ ಪುರುಷ. ವಿಶ್ವಶಾಂತಿಯ ಬಯಸುವ ಓ ಭಾರತ ಪುರುಷ, ವಿಶ್ವಶಾಂತಿಯ ಬಯಸುವ ಓ ಭಾರತ ಪುರುಷ. ಲೋಕದ ಜನಕ್ಕೆ ಲೋಕ ಧರ್ಮಕ್ಕೆ ಕಾರು ಜಯವಾಗಲೆಂದು ಕಾರು ಜಯವಾಗಲೆಂದು ಎದ್ದೇಳು ಭಾರತ ಪುರುಷ ಏಳು ಎದ್ದೇಳು ಎಚ್ಚರಾಗು ಏಳು ಏಳು ಎದ್ದೇಳು ಎಚ್ಚರಾಗು ಏಳು ವಿಶ್ವಶಾಂತಿಯ ಬಯಸುವವು ಭಾರತ ಪುರುಷ ಏಳು ಎದ್ದೇಳು ಎದ್ದೇಳು ಎದ್ದೇಳು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಸಮಯ 7:45. ಇನ್ನೀಗ ಹಾಯಿ ದೋಣಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಪವರ್ ಚಿತ್ರದ ಗೀತೆ ಹಾಡಿದ್ದಾರೆ ರಂಜಿತ್, ಉನ್ನಿ ನಿವಾಸ್, ಯಾಸೀನ್ ಮತ್ತು ಛಾ. ಚಂದನ್ ಅವರ ಗೀತ ರಚನೆಗೆ ಎಸ್ಎಸ್ ತಮ್ಮನ್ ಅವರ ಸಂಗೀತವಿದೆ. Whoever come around, he will devour. Smash it through anything and anyone like heavy armor. Here comes the boom, we gon' feel it in an hour. I can't believe what's going on around here. He's a man with the power. He's a dog, it's cheap cause they still run with fear. Cause they know he's in power. Power, now you gon' feel the heat. Power, everybody step on their feet. Power, stick to the rhythm of the beat. Power, my mind no feel defeat. ಆತ್ಮೀಯ ಕೇಳುಗರೆ, ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆ ದಿನದಂದು ಗೋಶಾಲೆಯಲ್ಲಿ ಗೋಪೂಜೆ ಏರ್ಪಡಿಸಲಾಗುತ್ತಿದೆ. ಸಾರ್ವಜನಿಕರು ಭಾಗವಹಿಸಲು ಸಂಪರ್ಕಿಸಿ ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮ, ಬೆಟ್ಟೇನಹಳ್ಳಿ, ದೇವನಹಳ್ಳಿ ತಾಲೂಕು. ಮೊಬೈಲ್ ಸಂಖ್ಯೆ 701925484. ಪವರ್ ಚಿತ್ರದ ಇನ್ನೊಂದು ಗೀತೆಯನ್ನು ಕೇಳುತ್ತಿದ್ದೀರಿ. ಹಾಡಿದ್ದಾರೆ ಎಂಎಂ ಮಾನಸಿ ಮತ್ತು ನವೀನ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಎಸ್ಎಸ್ ತಮ್ಮನ್ ಅವರ ಸಂಗೀತವಿದೆ. ನನ್ನ ಹಿಂದೆ ಬತ್ತೀರಾ ಐತಲಕ್ಕ ಐತಲಕ್ಕ ಕಣ್ಣಿನಲ್ಲೇ ತಿಂತೀರಾ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕಚೇರಿ ಬಾಗಲಕೋಟೆಯಲ್ಲಿದೆ. ಇಲ್ಲಿ 2021-22 ಸಾಲಿನ ತೋಟಗಾರಿಕಾ ಮೇಳವನ್ನು ಇದೇ ವರ್ಷದ ಡಿಸೆಂಬರ್ ತಿಂಗಳ 22-24 ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಹಮ್ಮಿಕೊಳ್ಳೋದಕ್ಕೆ ನಿರ್ಧರಿಸಲಾಗಿದೆ. ಈ ತೋಟಗಾರಿಕಾ ಮೇಳದಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದರ ವ್ಯಾಪ್ತಿಗೆ ಬರುವಂತಹ ಕರ್ನಾಟಕ ರಾಜ್ಯದ 23 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗೆ ತೋಟಗಾರಿಕಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ಒಬ್ಬ ರೈತರಿಗೆ ಶ್ರೇಷ್ಠ ತೋಟಗಾರಿಕಾ ರೈತ ಅಥವಾ ರೈತ ಮಹಿಳೆ ಎಂಬ ಒಂದು ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುತ್ತೆ. ಇದರ ಜೊತೆಗೆ ಸೂಕ್ತ ಬಹುಮಾನ ಕೂಡ ಇರುತ್ತೆ. ಈ ಒಂದು ಶ್ರೇಷ್ಠ ತೋಟಗಾರಿಕಾ ರೈತರ ಒಂದು ಪ್ರಶಸ್ತಿಗಾಗಿ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಬಯಸುವಂತ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರು ಅಥವಾ ರೈತ ಮಹಿಳೆಯರು ಅರ್ಜಿ ನಮೂನೆಗಳನ್ನು ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಅಥವಾ ತೋಟಗಾರಿಕಾ ಇಲಾಖೆಯಿಂದಲೂ ಕೂಡ ಪಡ್ಕೋಬಹುದು. ಜೊತೆಗೆ ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ವಿಳಾಸ ಹೀಗಿದೆ: www.uhsbagalkot www.ehsu.edu/in ಮೂಲಕ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನ ಸೂಕ್ತ ಛಾಯಾಚಿತ್ರಗಳು ಮತ್ತು ದಾಖಲಾತಿಗಳೊಂದಿಗೆ ಇದೇ ತಿಂಗಳ 10ನೇ ತಾರೀಕಿನ ಒಳಗೆ ಡೀನ್ ಕಚೇರಿ, ತೋಟಗಾರಿಕಾ ಮಹಾವಿದ್ಯಾಲಯ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ GKVK ಬೆಂಗಳೂರು 65 ಇವರಿಗೆ ಸಲ್ಲಿಸಬೇಕಾಗತ್ತೆ. ಮುಖ್ಯವಾಗಿ ರೈತ ಮಹಿಳೆಯರಿಗೆ ಈ ಒಂದು ಪ್ರಶಸ್ತಿ ನೀಡೋದರಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಶುಲ್ಕರಹಿತ ದೂರವಾಣಿ ಸಂಖ್ಯೆ, ಇದನ್ನ ಉದ್ಯಾನ ಸಹಾಯವಾಣಿ ಅಂತ ಕರೀತಾರೆ. ಇದು ಹೀಗಿದೆ: 1800425790. ಈ ಶ್ರೇಷ್ಠ ತೋಟಗಾರಿಕಾ ರೈತ ಅಥವಾ ರೈತ ಮಹಿಳೆ ಪ್ರಶಸ್ತಿ ಆಯ್ಕೆಗಾಗಿ ತಾವು ಏನಾದರೂ ಅರ್ಜಿಗಳನ್ನು ಸಲ್ಲಿಸ ಬಯಸಿದರೆ ಹೆಚ್ಚಿನ ಮಾಹಿತಿಗಾಗಿ ತಾವು ಸಂಪರ್ಕಿಸಬಹುದಾದಂಥ ಶುಲ್ಕರಹಿತ ದೂರವಾಣಿ ಸಂಖ್ಯೆ ಉದ್ಯಾನ ಸಹಾಯವಾಣಿ 1800425790 ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಚಿತ್ರದ ಗೀತೆ ಕೇಳುತ್ತಿದ್ದೀರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಪರಿಚಿತನಾಗಲಿ ಹೇಗೆ ಕಳೆಯಿಕೊಂಡು